ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಅರವತ್ತಕ್ಲು ಗ್ರಾಮದ ಗೋವಿಂದಮ್ಮನ ದಿವಂಗತ ಕುಂಜಪ್ಪನವರ ಮಗ ಜಿಕೆ ಬೋಪಯ್ಯನವರು ಇಂದು ನಿಧನರಾದರು. ಗೋವಿಂದಮ್ಮನ ಜಿಕೆ ಬೋಪಯ್ಯನವರ ಅಂತ್ಯಕ್ರಿಯೆ 22/2/2022 ಅಂದರೆ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮೃತರ ಐನ್ ಮನೆಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕ್ಕರ್ ಬಜಾರ್ ಸೆಂಟ್ರಲ್ ಬ್ಯಾಂಕ್ ಎದುರು ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರ್ಥ 20-23 ಸಾಲಕ್ಕೆ ಒತ್ತನಕ್ಕೆ ಮಡಿಕೇರಿ ನಗರಸಭೆರ 126.1 ಕೋಟಿ ರೂಪಾಯಿತರ ಬಜೆಟ್ನ ನಗರಸಭೆರ ಅಧ್ಯಕ್ಷಗಳನ್ನ ನೆರವಂಡ ಅನಿತಾ ಪೂವಯ್ಯ ಮಂಡನೆ ಮಾಡಿಚಿ. ನಗರಸಭೆರ ಸಭಾಬಾಡೆಲು ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಅಂಡ ಹಾಜರಿಲು 7.50 ಕೋಟಿ ರೂಪಾಯಿತರ ಆರಂಭಿಕ ಶಿಲ್ಕೋಡೆ ದಂಡಾರ್ಥ 20-23 ಸಾಲಲು 118.71 ಕೋಟಿ ರೂಪಾಯಿ ಆದಾಯ ಪಿಣ್ಯ 121.1 ಕೋಟಿ ರೂಪಾಯಿ ಖರ್ಚಿರ ಲೆಕ್ಕಾಚಾರ ತೋಡೆ 5 ಕೋಟಿ ರೂಪಾಯಿತರ ಉಳಿತಾಯ ಬಜೆಟ್ನ ನಗರಸಭಾಧ್ಯಕ್ಷ ಮಂಡನೆ ಮಾಡಿಚಿ. ಜಿಲ್ಲಾಡಳಿತ ಪಿಣ್ಯ ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆರ ಆದನೆಲು ಛತ್ರಪತಿ ಶಿವಾಜಿ ಜಯಂತಿನ ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆರ ಕಚೇರಿಯಲ್ಲಿ ಸಂದರ್ಭ ಕೊತ್ತನೆಕ್ಕೆ ಕೈಚತ್ತು. ಅಪರ ಜಿಲ್ಲಾಧಿಕಾರಿ ರಾಜಮೊಗ ವೀರಬೊಳ್ಚ ಕಚ್ಚಿಡುವಣ ಮೂಲಕ ಮುಳುಗಿಟ್ಟ ಕಾರ್ಯಕ್ರಮದ ಹಾಜರಿಂಜ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಟ್ಟರಾಜು, ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೆಟಿ ದರ್ಶನ ಕೂಡನಕ್ಕೆ ಮುಖ್ಯಪಟ್ಟವು ಛತ್ರಪತಿ ಶಿವಾಜಿರ ಪಟಕ ಪೂಟಿತು ಗೌರವ ಒಪ್ಪಿಚಿಟ್ಟತು. ಗ್ರಾಮ ಒನ್ ಯೋಜನೆ ಪಿಣ್ಯ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆಗೆ ಕಾರ್ಯಕ್ರಮದ ಪರಿಣಾಮ ಎಲ್ಲಾ ಇಲಾಖೆಯ ಮೂಲಕ ಕಟ್ಟುವಂತಹ ಸರ್ಕಾರಿ ಸೌಲಭ್ಯ ಮನೆ ಮನೆಗೂ ಎತ್ತುವನಕ್ಕೆ ಆಯನುಂಡು ಎಂದು ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಅಣಿಚಿ. 7ನೇ ಹೊಸಕೋಟೆ ಸರ್ಕಾರಿ ಪಿರಿಯ ಪ್ರೈಮರಿ ಸ್ಕೂಲಲ್ಲಿ ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆಗೆ ಕಾರ್ಯಕ್ರಮತನ ಗಿಡ ನಡಪಾಂಡ ಮೂಲಕ ಉದ್ಘಾಟನೆ ಮಾಡಿದ ತಕಪರಂದ ಅವು ಸರ್ಕಾರತರ ಗ್ರಾಮ ಒನ್ ಕಾರ್ಯಕ್ರಮತರ ಮೂಲಕ ಸೇವಾ ಸಿಂಧು ಕೇಂದ್ರದ ಕಟ್ಟುವಂತಹ ರೇಷನ್ ಕಾರ್ಡ್, ವೃದ್ಧಾಪ್ಯ ವೇತನ, ಆದಾಯ ಪಿಣ್ಯ ಜಾತಿ ಪ್ರಮಾಣ ಪತ್ರ ಕೂಡನಕ್ಕೆ ಕೃಷಿ ಪಿಣ್ಯ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ಕೆಲಸ ಎಲ್ಲಾ ಪಂಚಾಯತಿರ ಮನೆ ಮನೆಗೆ ಎತ್ತುವನಿಕೆ ಆಯಿತು. ಇದನ್ನ ಪ್ರಯೋಜನತನ ಎಲ್ಲರೂ ಪಡೆದವನಿಕೆ ಆಂಡು ಎಂದು ಅಣಚಿ. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಪ್ರಕಾಶ್ ತಕ್ಕ ಬಂದಿತ್ತು. ಸರ್ಕಾರದ ಬಾರೆಬಾರ ಇಲಾಖೆಯ ಅಧಿಕಾರಿಯ ಖುದ್ದಾಯಿತು ಗ್ರಾಮಕ್ಕೆ ಬಂತು. ಜನರ ತೊಂದರೆ ತಾಪತ್ರೆಯನ್ನು ಕೇಟು ಅಂಜಿತು ಅದನ್ನು ಪರಿಶೀಲನೆ ಮಾಡಿತು. ಆಪಚ್ಚಕ ಸಮಸ್ಯೆನ ಅಲ್ಲಿಯೇ ವಿಲೇವಾರಿ ಮಾಡೋಕೆ ಕ್ರಮ ಇಡ್ತಾವ. ಪರಿಹಾರ ಮಾಡುವಕ್ಕೆ ಕಷ್ಟವುಳ್ಳಂತ ವಾರಂದು ಸಮಸ್ಯೆನ ಕಂದಾಯ ಕಚೇರಿಯಲ್ಲಿ ಪರಿಶೀಲನೆ ಮಾಡಿತ್ತು, ಕ್ರಮ ಇಡ್ತಾವ ಎಂದು ಅರಿಚಿಟ್ಟಿತು. ಪೆನ್ಷನ್, ರೇಷನ್ ಕಾರ್ಡ್, ಕೃಷಿ ಸಂಬಂಧದಂತ ಕಾರ್ಯಕ್ರಮದ ಪ್ರಯೋಜನತನ ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮೂಲಕ ಜನಕ್ಕೆತ್ತು ಚಿಡುವ ಎಂದು ಮಾಹಿತಿ ಕೊಡ್ತದೆ. ಬೋರೆ ಬೋರೆ ಇಲಾಖೆಯ ಅಧಿಕಾರಿ ಹಾಜರಿಂಜ ಕಾರ್ಯಕ್ರಮದ ಅಕ್ರಮ ಸಕ್ರಮ ಯೋಜನೆ ಅಡಿಲು 20 ಜನಕ್ಕೆ ಹಕ್ಕುಪತ್ರ ಕೊಡ್ತದಲ್ಲತೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಲು 15 ಫಲಾನುಭವಿಯಕ್ಕೆ ಆದೇಶ ಪತ್ರ ಕೊಡ್ತದೆ. ಲೋಕೋಪಯೋಗಿ ಬಂದರು ಪಿಣ್ಯ ಒಳನಾಡು ಸಾರಿಗೆ ಇಲಾಖೆಯ ಆದನೆಯಲ್ಲಿ ದಂಡಾರ್ಥ 22ನೇ ಸಾಲರ ರಸ್ತೆ ಸಂಚಾರ ಸಮೀಕ್ಷೆ ಇದೇ 23:06 25:26 ಗಂಟೆಗೆ ನಡಪ. ಈ ಕಾರ್ಯಕ್ಕೆ ಜಿಲ್ಲೆಯ ಹೈವೇ ಪಿಣ್ಯ ಮುಖ್ಯ ರೋಡಲ್ಲಿ ಒಟ್ಟು 97 ಗಣತಿ ಕೇಂದ್ರ ಸ್ಥಾಪನೆ ಮಾಡಿತ್ತು. ಈ ಸಮೀಕ್ಷೆಯಲ್ಲಿ ಸಂಗ್ರಹ ಮಾಡುವ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿತ್ತು. ರಾಜ್ಯ ಮಟ್ಟದ ರೋಡ್ನ ಅಭಿವೃದ್ಧಿಪಡಿಸುವಕ್ಕೆ ಕಾರ್ಯಯೋಜನೆ ತಯಾರು ಮಾಡುವಕ್ಕೆ ಅನುಕೂಲ ಆಪ ಎಂದು ಹಾಸನ ವೃತ್ತದ ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅರಿಚಿಟ್ಟಿತು. ನಾಪೋಕ್ಲು ಬಸ್ ಸ್ಟಾಂಡ್ರ ಸುತ್ತಮುತ್ತ ವಾಹನ ನಿಪ್ಚಿಡುವಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ತಾನಗೊಂಡು ಸ್ಕೂಲ್ ಕಾಲೇಜು ಮಕ್ಕಳು ಕೂಡಿ ಸಾರ್ವಜನಿಕ ಕಷ್ಟಪಡುವನಿಕೆ ಆಯಿತು. ಖಾಸಗಿ ಬಸ್ ಸುಮಾರು ನೇರ ನಿಪ್ಪಾನಗೊಂಡು ಪಿಣ್ಯ ರೋಡ್ ಕರೆರ ದಂಡು ಬರಿ ವಾಹನ ನಿಪ್ಪಾನಗೊಂಡು ವಾಹನ ಸಂಚಾರಕ್ಕೆ ತಡೆ ಆಪದಲ್ಲತೆ ಜನ ನರ್ದನ್ ಪೋಪದು ಕಷ್ಟ ಆಯಿತು. ಆನಗೊಂಡು ವಾಹನ ನಿಪ್ಚಿಡುವಕ್ಕೆ ಸರಿಯಾದ ವ್ಯವಸ್ಥೆ ಮಾಡುವಂಡ ಕೂಟಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಪಿಡಿಪು ಕೊತ್ತ ಕ್ರಮ ಹೊರತುಕೊಂಡು ಸಾರ್ವಜನಿಕ ಸಂಬಂಧಪಟ್ಟಗಳು ಹೋರಾಟ ಮಾಡಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕ್ವಿಕ್ಕರ್ ಬಜಾರ್ ಸೆಂಟ್ರಲ್ ಬ್ಯಾಂಕ್ ಎದುರು ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಸಮೃದ್ಧಿ ಅರೆಭಾಷಿಕ ಗೌಡ ಬಾಂಧವರ ಸಮಿತಿ ಕೈಕೇರಿ ಗೋಣಿಕೊಪ್ಪ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 25-27 ಮುಟ ಮೂರು ದಿನ ಪಡಿಕಲ್ ಐನ್ ಮನೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಡಾಟು. ಶಿಬಿರದಲ್ಲಿ ಅರೆಭಾಷೆ ಸಂಸ್ಕೃತಿ ಆಚಾರ ವಿಚಾರದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆನೇರ ಲಾಲು, ಹಂಗೆ ಕಡ್ಡ್ಯದ ಪಾರ್ವತಿಯು ಭಾಗವಹಿಸಿ ಮಾಹಿತಿ ಕೊಟ್ಟವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆಯ ಸಹಕಾರ ದವಸ ಭಂಡಾರ, ಹಾಲು ಉತ್ಪಾದಕರ ಸಹಕಾರ ಸಂಘ, ಮಹಿಳಾ ಮತ್ತು ಬೇರೆ ಬೇರೆ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಲೆಕ್ಕಪತ್ರ ನಿರ್ವಹಣೆ ಹಂಗೆ ಇಂದಿನ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಕುರಿತು ಶಿಕ್ಷಣ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:00 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಿಲಿ ಏರ್ಪಾಡಾಟು. ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ದಿಡ್ಡಳ್ಳಿ ಬಸವನಹಳ್ಳಿ ಆಶ್ರಮ ಇಸ್ಕೂಲ್ನ ಸಭಾಬಾಡಿಲಿ ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಮಾಲ್ದಾರೆ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಸುಮಾರು ಹಾಡಿನ ಜನ ಹಂಗೆ ಸಾರ್ವಜನಿಕರು ಭಾಗವಹಿಸಿ ಕುಡಿಯುವ ನೀರು, ರಸ್ತೆ, ಮನೆ, ನಿವೇಶನ, ಕರೆಂಟ್, ಹಕ್ಕುಪತ್ರ, ಸಾರಿಗೆ ಸೌಕರ್ಯ, ಆಧಾರ್ ಕಾರ್ಡ್ ತಾಪತ್ರೆ, ಕಾಡು ಪ್ರಾಣಿಗಳ ಉಪದ್ರ ಸೇರಿದಂಗೆ ಸುಮಾರು ತರದ ತಾಪತ್ರೆಗಳಿಗೆ ಪರಿಹಾರ ಮಾಡಿಕೊಡೋಕುತ್ತ ಮನವಿ ಮಾಡಿಕೊಂಡಳು. ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ನ ಕಡೆಯಿಂದ ಕಾಪಿ ಬೋರ್ಡ್ನ ಕೂಡುಕೂಟಲಿ ಗೋಣಿಕೊಪ್ಪದ ಕಾಪಿ ಬೋರ್ಡ್ ತಾಂತ್ರಿಕ ಮೌಲ್ಯಮಾಪನ ಕೇಂದ್ರದಲ್ಲಿ ಇದೇ ತಿಂಗಳ ತಾರೀಕು 25 ಬೆಳಿಗ್ಗೆ 9:00 ಕಾಪಿ ಕಪಿಂಗ್ ಸೆಷನ್ ಏರ್ಪಾಡಾಟು. ಇದೇ ಹೊತ್ತುಲಿ ತಜ್ಞರು ಕಾಪಿ ಬೆಳೆಗಾರರಿಗೆ ಕಾಪಿನ ಗುಣಮಟ್ಟದ ಕುರಿತು ತಿಳುವಳಿಕೆಯನ್ನು ಕೊಟ್ಟವೆ. ಹಂಗೆ ಬೆಳೆಗಾರರು ಕೊಟ್ಟಿರುವ ಕಾಪಿ ಮಾದರಿಗಳ ಗುಣಮಟ್ಟ ಹಂಗೆ ರುಚಿನ ನೋಡಿ ವರದಿನ ಕೊಟ್ಟವೆ. ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಕಡೆಯಿಂದ 2022 ಸಾಲಿನ 2 ದಿನಗಳ ರಸ್ತೆ ಸಂಚಾರ ಸಮೀಕ್ಷೆ ಇದೇ ತಿಂಗಳ ತಾರೀಕು 23 ಬೆಳಿಗ್ಗೆ 6:00 ತಾರೀಕು 25 ಬೆಳಿಗ್ಗೆ 6:00 ಮುಟ ನಡೆದಿದೆ. ಸಮೀಕ್ಷೆಯಲ್ಲಿ ರಸ್ತೆ ಸಂಚಾರದ ಕುರಿತು ಮಾಹಿತಿನ ಜೋಡಿಸಿಕೆ, ಜಿಲ್ಲೆಯ ಒಟ್ಟು 97 ಗಣತಿ ಕೇಂದ್ರಗಳ ರಾಜ್ಯ ಹೆದ್ದಾರಿ ಹೆಂಗೆ ಜಿಲ್ಲೆಯ ಮುಖ್ಯ ರಸ್ತೆಗಳ ಬದಲಿ ಶುರು ಮಾಡಿವೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಎಪಿಸಿಎಂಎಸ್, ಪತ್ತಿನ ಹಂಗೆ ಮಾರಾಟ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಹಂಗೆ ಆದಾಯ ತೆರಿಗೆ ಕುರಿತು ಶಿಕ್ಷಣ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 25 ಬೆಳಿಗ್ಗೆ 10:00 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲಿ ನಡೆದಿದೆ. ಜನನ ಮರಣ ನೋಂದಣಾಧಿಕಾರಿಗಳ ಕುರಿತು ರಾಜ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿತ್ತು. ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒಗಳನ್ನ ಜನನ ಮರಣ ನೋಂದಣಾಧಿಕಾರಿಗಳಾಗಿ, ಹಂಗೆ ಗ್ರಾಮ ಲೆಕ್ಕಿಗರನ್ನ ಜನನ ಮರಣ ಉಪ ನೋಂದಣಾಧಿಕಾರಿಗಳಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಂತಾರಾಷ್ಟ್ರೀಯ ಅವ್ವಭಾಷೆ ದಿನಾಚರಣೆಯ ಪ್ರಯುಕ್ತ ಕೊಡವ ಲಿಪಿ ಅರಿವು ಪಡಿಪು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:00 ಅಕಾಡೆಮಿನ ಕಚೇರಿಯಲ್ಲಿ ನಡೆದಿದೆ. ಜಾನಪದ ಕೇಂದ್ರೀಯ ಭಾಷಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸಿವಿ ಶಿವರಾಮಕೃಷ್ಣವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವೆ. ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಕಾಲಿರುವ 12 ಆಶಾ ಕಾರ್ಯಕರ್ತರ ಚಾಕರಿಗೆ ಅರ್ಜಿ ಕರೆದಳು. ನಗರೋತ್ಥಾನ ಯೋಜನೆಯಲ್ಲಿ ಮಡಿಕೇರಿ ನಗರಸಭೆಗೆ 40 ಕೋಟಿ ರೂಪಾಯಿ ಹಂಗೆ ಮುಖ್ಯಮಂತ್ರಿಯವರ ವಿಶೇಷ ಪ್ಯಾಕೇಜ್ನಡಿಯಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿರೋ ನಿಟ್ಟಲ್ಲಿ ಮಡಿಕೇರಿ ಪೇಟೆನ ಬೇರೆ ಬೇರೆ ವಾರ್ಡ್ಗಳಿಗೆ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಭೇಟಿ ಕೊಟ್ಟು ನೋಡಿ ಸಾರ್ವಜನಿಕರು ಹಂಗೆ ನಗರಸಭಾ ಸದಸ್ಯರಿಂದ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿ ತಗೊಂಡಳು. ಹಂಗೆ ಸ್ಟೋನಿನ ಹತ್ರ, ಮಡಿಕೇರಿ ಪೇಟೆಗೆ ಕುಡಿಯುವ ನೀರು ಪೂರೈಕೆಯಾಗುವ ಸಂಸ್ಕರಣ ಘಟಕ ಹತ್ರ 25 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ತಯಾರಾಗ್ತಾ ಇದ್ದು ಈ ಕೆಲಸನ ಆದಷ್ಟು ಬೇಗ ಮುಗಿಸೋಕುತ್ತ ಸಂಬಂಧಪಟ್ಟವಕ್ಕೆ ಶಾಸಕರು ಸೂಚನೆ ಕೊಟ್ಟಳು. ಇದೇ ತಿಂಗಳ ತಾರೀಕು 27 ಆಯ್ತವರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕೇಳುಗರೆ, ಇಂದು ರಾತ್ರಿ 9:05 ಅರೆ ಭಾಷೆ ಐಸಿರಿ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಇದೆಲ್ಲ ಮಾಯಾ ಜಾಲ ಮಾಯವು ನೀನು ಮಾಯವು ಕಣ್ಣು ಮುಚ್ಚಲು ಎಲ್ಲ ಮಾಯವು ಎಲ್ಲ ಮಾಯವು